ವಿಹಾರಿ ಎದು ಕುಲ ಪೂಜಿತ ವನ ಮಾಲಿ ಮುರಳಿ ಲೋಲ ಮುನಿಜನ ಪಾಲ ಸುರಗುಣ ಶೋಭಿತ ಗಿರಿಧಾರಿ ಮಧುರಂ ಮಾಧವ ಸ್ಮರಣ ಮಧುರಂ ಮಧುರಂ ಮಾಧವ ಸ್ಮರಣ ಆತ್ಮಶಾಂತಿ ಕದಿ ಮೂಲಧನ ಸನಕ ಸನಂದನ ಮುನಿಜನ ವಂದಿತ ಕುಲ ಪೂಜಿತ ವನ ಮಾಲಿ ಶ್ಯಾಮ ಸುಂದರುನಿ ಕೋಮಲ ರೂಪುನಿ ಶ್ಯಾಮ ಸುಂದರುನಿ ಕೋಮಲ ರೂಪುನಿ ಯಮುನಾ ವಿಹಾರುನಿ ಕೊಲುವು ಮುರ ಹರಿಯೇ ರಾ ಚರಿತಾರ್ಥ ಮುರ ಹರಿಪದ ಸ್ಮರಣ ಮೇ ಚರಿತಾರ್ಥ ಮುರ ರಾಧಾ ಮೋಹನ ರಾಸ ವಿಹಾರಿ ಯದು ಕುಲ ಪೂಜಿತ ವನ ಮಾಲಿ